ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೇಕಿತ್ತು. ಬರುವಾಗ ಮಾಡಿದೆ, ಮೊಬೈಲ್ ನಲ್ಲಿ. ಎಲ್ಲಿ? ಗವರ್ಮೆಂಟ್ ಸೆಕ್ಯೂರಿಟೀಸ್ ನಲ್ಲಿ. ಹಾ, RBI ರಿಟೇಲ್ ಡೈರೆಕ್ಟ್ ಮೊಬೈಲ್ ಆಪ್ ಇದೆಯಲ್ಲ, ರಿಟೇಲ್ ಡೈರೆಕ್ಟ್ ಸ್ಕೀಮ್ ಮೂಲಕ ಇನ್ವೆಸ್ಟ್ಮೆಂಟ್ ಅಂದ್ರೆ ಮೆಚುರಿಟಿಯಲ್ಲಿ ಗ್ಯಾರಂಟೀಡ್ ರಿಟರ್ನ್ಸ್, ನೋ ಬ್ರೋಕರೇಜ್, ನೋ ಹಿಡನ್ ಫೀಸ್. ಒಪ್ಪಿದೆ ನಿಮ್ಮನ್ನಲ್ಲ, ಆಪ್ ಅನ್ನ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಮೈಸೂರು FM 100.6. ಸಮಯ 6:51. ಕೃಷಿ ರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೆಲವು ಪ್ರಕಟಣೆಗಳು. ರೀ ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೇ ಹೋಯ್ತು. ತಿಂಗಳ ಕೊನೆ, ಭಾನುವಾರ ಬೇರೆ, ಏನ್ ಮಾಡೋದ್ರಿ? ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 kg ಸಿಲಿಂಡರ್ ವಾರದ 7 ದಿನ ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ? 2 kg ಸಿಲಿಂಡರ್ ಇದೆಯಲ್ಲ. 2 kg? ಹೌದು, 2 kg ಸಿಲಿಂಡರ್ ತರಕಾರಿ ತಂದ ಹಾಗೆ ತರಬಹುದು. ಹೌದಾ? ಸದ್ಯ 2 kg ಸಿಲಿಂಡರ್ ಸಿಗ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್. ಹೊಸ ಗಾಲಿ, ಹೊಸ ಬೆಳಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ರಸಗೊಬ್ಬರ. ರೀ, ಒಂದೊಳ್ಳೆ ಇನ್ಶೂರೆನ್ಸ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಬಾರಪ್ಪೋ ಸಂಕ್ರಣ, ಅಪಾರ ದಿನ ಆಗಿತ್ತು. ಏನ್ ಈ ಕಡೆ ಪಥ್ಯ ಇಲ್ಲ? ಓ ಜನ, ಹಿಂಗೆ ಇರ್ತವಲ್ಲ, ಏನೋ ಕೆಲ್ಸ ಕೆಲ್ಸ ಕೆಲ್ಸ ಅಂತ. ಮುಂಗಾರ ಬಂದ್ಮೇಲೆ ರೈತರಿಗಲ್ದಲ್ಲ ಇನ್ಯಾರಿಗೆ ಕೆಲ್ಸ ಇರ್ಬೇಕು? ಅದು ನಿಜ. ಮೊನ್ನೆ ಕಮಲಕ್ಕ ಹೊರಗಡೆ ಹೋಗಿದ್ನ, ಅಲ್ಲಿ ಮಳೆಗೆ ಸಿಗಾಕಬಿಟ್ಟೆ. ಅಲ್ಲಿ ನಮ್ ಸಿದ್ದಗೌಡ್ರು ಪಶ್ಚಿಮ ವಾಹಿನಿ ತವ ಜಮೀನ್ ಮಾಡಿಕೊಂಡವ್ರಲ್ಲ, ಅವರು ಹೇಳ್ತಾ ಇದ್ರು, ಜಯಣ್ಣವ್ರೆ ಬನ್ನಿ, ಒಂದು ವಿಚಾರ ಹೇಳ್ತೀನಿ ನಿಮ್ಗೆ ಅಂತ ಕರೆದ್ಬಿಟ್ಟು. ಈಗೊಂದು ವಾರದ ಕೆಳಗೆ ಬೆಂಗಳೂರು ಪೇಟೆಯಿಂದ ಒಂದು 4-5 ಐಕ ಬಂದ್ವಂತೆ ಇವ್ರ ತೋಟದವು. ಹೊಳೆಯಲ್ಲದೆ ಹೊಳೆಯಲ್ಲದೆ ಅಂತ ಕೇಳಿದ್ವಂತೆ ಇವರು. ಹೊಳೆ ಇಲ್ಲೇ ಕಾಣ್ತದಲ್ಲಪ್ಪ ಅಂತಂದ್ರೆ ಅದೇನೋ ಪಟಾವ ತೆಕ್ಕತೀನಿ, ಎಲ್ಲಿ ನಿಂತ್ಕೊಳ್ಳೋದು, ಹಂಗೆ ಹಿಂಗೆ ಅಂತ ಹೇಳಿ ಹೋಗಿ ದಬಾಕೊಂಡು ಬಿದ್ದೆ ಬಿಡುದೆ. ಇವರು ಬ್ಯಾಟೆ ಹುಡುಗರು ಅವಲ್ಲ, ಅದೇನೋ ಸೆಲ್ಫಿ ಸೆಲ್ಫಿ ಸೆಲ್ಫಿ ಅಂತ ಅದೇನೇನೋ ಮಾಡ್ತವೆ, ಹಿಂಗೆ ಹಂಗೆ ಹಂಗೆ ಹಿಂಗೆ ಅಂತ ಜಾರತ್ತ ಏನು ಏನು ನೋಡೋದಿಲ್ಲ. ಅದು ಹೆಂಗಂತ ಗೊತ್ತಪ್ಪ, ತೆಗಿತೀನಿ ತೆಗಿತೀನಿ ಅಂತ ಹೋಗಿ ಒಬ್ಬಿದ್ನಂತೆ ಅವನ್ ಹಿಡ್ಕೊಳಕ್ಕೆ ಇನ್ನೊಬ್ಬ ಇನ್ನಿಬ್ರು. ಅಯ್ಯೋ ಪಾಪ, ಇವ್ರು ನೋಡ್ತಲೆ ಕುಂತವ್ರಂತೆ, ನೀರ್ ಬಿಟ್ಬಿಟ್ಟವ್ರಲ್ಲ ನದಿಗೆ, ಹಂಗೆ ಕೊಚ್ಕ ಕಣ್ಣೆದ್ರಿಗೆ ಹೊಂಟೋದ್ರು, ಮೂರ್ ಜನನು ಹೊಂಟೋದ್ರು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅಲ್ಲ ಕಪ್ಪು, ಅದೇನೋ ಬಂದ್ಬಿಟ್ಟದಲ್ಲ ಕೈಯಾಗಿಡ್ಕೊಳ್ಳೋದು, ಅದ್ರಿಂದಲೇ ಕಣ್ಣ ಈ ಪ್ರಪಂಚ ಹಿಂಗ ಆಗೋಗಿರೋದು. ಮೊದ್ಲು ನಮ್ತವೂ ಐತೆ ಮೊಬೈಲು, ಮೊದ್ಲು ಬರೀ ನಂಬರ್ಗಳಿರ್ತಿತ್ತು, ಕುಟ ಕುಟ ಅಂತ ಕುಟ್ಬಿಟ್ಟು ಹಲೋ ಅಂದ್ರೆ ಆಯ್ತು. ಈಗ ಅವೇನೇನೇನೋ ಬಂದ್ಬಿಟ್ಟವೆ. ಹಿಂದಿನ ಕಾಲದಾಗೆ ಅದ್ ಯಾರೋ ಭವಿಷ್ಯ ಹೇಳ್ತಿದ್ರಂತಲ್ಲ, ಬೋ ಹಿಂದಿನ ಕಾಲದಾಗ ಹೇಳ್ತೀನಿ ನಾನು, ಅವ್ರು ಅನ್ನೋರಂತಲ್ಲ, ಮುಂದೊಂದು ದಿವಸ ಬರ್ತದೆ, ಜನ ಹುಚ್ಚುಚ್ಚಾಗಿ ರಸ್ತೆನಾಗ ನಕ್ಕಂಡು ಓಡಾಡ್ತಿರ್ತಾರೆ, ಯಾರದ್ದು ಪರಿವಿರಕ್ಕಿಲ್ಲ, ಎಲ್ಲೋ ನೋಡ್ತಿರ್ತಾರೆ, ಮತ್ತೆ ಯಾರ ಜೊತೆನೋ ಮಾತಾಡ್ತಿರ್ತಾರೆ, ಇಲ್ಲ ತಲೆ ತಗ್ಗಿಸ್ಕೊಂಡು ಇನ್ನೇನೋ ನೋಡ್ತಾ ಇರ್ತಾರೆ ಅಂತ. ಈಗ ಅದೆಲ್ಲ ನಿಜ ಆಗ್ಬಿಟ್ಟದಲ್ಲವ, ಇವೀಗ ಅದೇನೋ ಚುಚ್ಕೊಂಡ್ಬಿಡ್ತಾರ ಸುತ್ತಮುತ್ತ. ನೀನು ಮೊಬೈಲ ಇಲ್ಲಿಗೂ ತಂದ್ಬಿಟ್ಟಿದ್ಯಾ? ಅಲ್ಲೇ ಮೊಬೈಲ್ ವಿಷಯನೇ ಮಾತಾಡ್ತಾ ಇದ್ವಲ್ಲ, ಇರ್ಲಿ ಅಂತ ಶಂಕರಣ್ಣ ಅದೇನೈತೆ ಅಂತ ಮತ್ತೆ ಹೊಸದು ಮನೆ ತಗೊಂಡ್. ಓ ಬಹಳ ಚೆನ್ನಾಗೈತೆ, ನಿಮ್ಗೆ ತೋರ್ಸಮ್ಮ ಅಂತಾನೆ. ಮತ್ತೆ ಇದ್ರಾಗೂ ಪಟ ತೆಕ್ಕೊಳಕ್ ಹೋಗಿ ಎಲ್ಲಾರು ಮುಗಿಸ್ಕ ಬಿದ್ದೀಯಾ, ಹುಷಾರಾಗಿರು. ಅದೇ ನಾನು ಅಷ್ಟು ಎಚ್ಚರಿಕೆ ಇದ್ರೆ ಹಿಂಗೆಲ್ಲ ಮಾಡ್ಕೊಂಡು ಇರಕಾಯ್ತದ ಹುಡುಗರ ತರ ನಾವು? ಅದೇನೋ ಹೇಳ್ತಿದ್ದ ಕಿವಿಗೆ ಹಾಕೊಳ್ಳೋದು ಅಂತ. ಏನದು ಕಿವಿಗೆ ಹಾಕೋಬಿಡ್ತಾರ? ಇದಕ್ಕೆ ಚುಚ್ಕೊಬಿಟ್ಟಿರ್ತಾರೆ, ಹಾಕೋಬಿಟ್ಟಿರ್ತಾರೆ. ಸುತ್ತ ಯಾರಿದ್ದಾರೆ ಏನಿಲ್ಲ. ಮೊನ್ನೆ ಬೆಂಗಳೂರಿನಾಗೆ ಯಾರೋ ಹಂಗೆ ಹೋಗ್ತಾ ಇದ್ರಂತೆ, ಎಲ್ಲಿ ಅದೇನೋ ವಾಕಿಂಗ್ ಅಂತೆ, ಈ ರೈಲ್ವೆ ಹಳಿ ಮೇಲೆ. ಅಯ್ಯೋ ದೇವ್ರೇ, ಆರನ್ ಹೊಡೆದ್ರು ಹೊಡೆದ್ರು ಇಲ್ಲಂತ ಸತ್ತೇ ಹೋದ್ರು. ಅಯ್ಯೋ ಭಗವಂತ, ಹಂಗೆ ರಸ್ತೆ ದಾಟ್ಬೇಕಾದ್ರು ಅಷ್ಟೇ ಕಣ್ಣ, ಅದನ್ನ ಕಿವಿಗೆ ಚುಚ್ಕೊಂಡ್ಬಿಟ್ಟು ಆ ಕಡೆ ಈ ಕಡೆ ಏನ್ ಬತ್ತೈತೆ ನೋಡ್ತಾ ಇಲ್ಲ ಅಲ್ವಾ. ಮೊನ್ನೆ ಬೆಂಗಳೂರು ಪೇಟೆನಾಗೆ ವಾಪಿಸ್ ಬರ್ಬೇಕಾದ್ರೆ ಬಸ್ನಾಗೆ ಒಂದ್ ಎಣ್ಣೈಕ ಕೂತಿದ್ಕವ, ಮಾತಾಡ್ಸಿದ್ರು ಮಾತಾಡ್ತಾನೆ ಇರ್ನಿಲ್ಲ. ಯವ್ವ ಇಲ್ಲಿ ಪಕ್ಕದಾಗೆ ಸೀಟ ಖಾಲಿಯಾದ ಖಾಲಿಯಾದ ಅಂತ ನಾಕಿತ ಕೇಳ್ದೆ. ಏನ್ ಮಾತಿಲ್ಲ ಕತಿ ಇಲ್ಲ, ಹಿಂಗ್ ನೋಡ್ತತೆ ಹಿಂಗೇನೋ ಅಂತತೆ. ಆಮೇಲೆ ನಾನೇ ಇದ್ಯಾಕೆ ಹಿಂಗ್ ಮಾಡ್ತತೆ ಈ ಮಗ ಅಂತ ಪಕ್ಕದವ್ರು ಕೇಳಿದ್ರೆ, ಅವರು ಯಾರ ನೆಂಟರಿರ್ಬೇಕು ಭುಜಾವ ಹಿಂಗ ಅಳ್ಳಾಡ್ಸಿದ್ರ, ಆಮೇಲೆ ಕಿವಿಯಿಂದ ಅದೆಂತ ತೆಗಿತು ನೀ ಹೇಳ್ದಲ್ಲ ತೆಗೆದ್ಬಿಟ್ಟು ಎಸ್ ಅಂತದೆ. ನಾನ್ ಆಮೇಕೆ ಯವ್ವ ಸೀಟ್ ಖಾಲಿ ಅದ ಅಂದ್ರೆ ಕುಂತ್ಕೊಳ್ಳಿ ಅಂತ ಆಮೇಕೆ. ಅದಕ್ಕೇನ್ ಕೇಳ್ತೀರಾ ಅಂತದೆ. ಅದೇನ್ ಮಾಡಿಕೊಂಡಿದ್ದವ ಕಿವಿಗೆ ಅಂದ್ರೆ, ನಿಮ್ಗ್ಯಾಕ ಅದು ಆಡ ಕೇಳ್ತಿದ್ದೆ ನಾನು ಅಂತ. ಆಮೇಕೆ ಹಿಂದ್ಗಡೆ ಒಬ್ರು ಕೂತಿದ್ರ, ಅವ್ರು ಏನ್ ಜೋರಾಗಿ ಹಾಕಬಿಟ್ಟವ್ರೆ ಹಾಡ್ನ, ಏನ್ ಕಿವಿ ತಮಟೆ ಕಿತ್ತೋಗಂಗೆ. ನಾನು ಸ್ವಾಮಿ ಅದೇನ್ ಹಂಗ ಆಡ್ತತೆ, ಅದ್ರ ಬದಲು ಮಾತಾಡಿದ್ರೆ ಆಗುದಿಲ್ವೇ ಅಂದ್ರೆ, ಏನ್ ಮಾಡಿದ್ರು ಕೇಳಲಿಲ್ಲ. ಕಂಡಕ್ಟರ್ ಅಪ್ಪಂಗ್ ಹೇಳ್ಬಿಟ್ಟು ಅದೇನೋ ಬಂದದಂತಲ್ಲ ಕಾನೂನು, ಬಸ್ನಾಗೆ ಜೋರಾಗಿ ಇದನ್ನೆಲ್ಲ ಹಾಕೊಂಡು ತೊಂದರೆ ಕೊಡಬಾರ್ದು ಅಕ್ಕಪಕ್ಕದವ್ರಿಗೆ. ಏನ್ ಕಾನೂನು ಬಂದ್ರು ಯಾರು ಕೇಳವ್ರಿಲ್ಲಪ್ಪ, ರೈಲ್ನಾಗ ನಾನು ಓಡಾಡ್ತೀನಲ್ಲ, ಎಲ್ರು ಹಾಕೋಬಿಟ್ಟಿರ್ತಾರೆ ಜೋರಾಗಿ. ಆಮೇಲೆ ಫೋನ್ ಅಲ್ಲಿ ಮಾತಾಡ್ತಾರೆ ಮಾತಾಡ್ತಾರೆ ಕಣ್ಣಣ್ಣ, ಬೈತಾರ ಅಲ್ಲಿ ಯಾರೋ ಫೋನ್ ಅಲ್ಲಿ ಇರೋರ್ ಬೈತಾರ ಒಂದು ಗೊತ್ತಾಗಲ್ಲ. ನಿನ್ನೆ ಬೋತಾರೆ ಅನ್ಸುತ್ತೆ, ನೀನೇನಾದ್ರು ಕೇಳಿದ್ರೆ ಇಲ್ಲ ಬ್ಯಾರೆಯವ್ರ ಕಣ್ರಿ ಅಂತಾರೆ. ನಾವು ಅವ್ರು ನೋಡಿದ್ರೆ ಮತ್ತೆ ನಮ್ಮನ್ನು ಸೇರಿಸ್ ಬೋಯ್ತಾರೆ. ನೀನ್ ಏನ್ ಮಾಡೋ ಗೊತ್ತಾ, ಹೊಸ ತಕೊಂಡಿದ್ಯಲ್ಲ ಮೊಬೈಲ್, ನೀನು ಹಿಂಗೆ ಹಿಂಗೆ ತಿರುಗಿಸ್ತಾ ಇರು ಅಂತವ್ರ ಎದುರಿಗೆ. ಓ ಇವಂತವ್ಲು ಅದೇ ಅನ್ಕೋತಾರೆ. ಅಯ್ಯೋ ಅಣ್ಣ, ಜಾಸ್ತಿ ಇಂತ ಚೆನ್ನಾಗಿರೋ ಮೊಬೈಲ್ ತೋರ್ಸಿದ್ರೆ ಇನ್ನೊಂದ್ ತೊಂದ್ರೆ ಐತೆ, ಯಾರು ಕದ್ಬಿಟ್ರೆ ಕಷ್ಟ. ಅದು ಬರ ಹುಷಾರಾಗಿರ್ಬೇಕು. ಹಂಗಲ್ಲ, ಹಿಂದೆಲ್ಲ ಮಾಡೋರಂತಲ್ಲ ಅಣ್ಣ, ಕೊಳ್ಳಿಗೆ ಒಂದ್ ದಾರ ಕಟ್ಕೊಂಡು ಅದನ್ನ ಮೊಬೈಲಿಗೆ ಕಟ್ಕೊಬಿಡು, ಎಲ್ಲೂ ಹೋಗೋದಿಲ್ಲ. ಕೊರಳ ಕಿತ್ಕೊಂಡು ಹೋಗಂಗೆ ಎಳ್ಕೊಂಡು ಹೋಗ್ಬಿಟ್ರು, ಅದು ಹೇಳಕ್ಕಾಗಲ್ಲ. ಹೆದ್ರಕಬೇಡ, ಚಿನ್ನ ಚೈನ ಕಿತ್ಕೊಂಡು ಹೋಗ್ಬಿಡ್ತಾರಂತೆ, ಅದ್ ಯಾವ ಲೆಕ್ಕ ದಾರ ಅಲ್ವಾ. ಮತ್ತೆ ಅಣ್ಣ, ಇದು ಕದಿಯೋದು ಅಂದಾಗ ಗೆಪ್ತಿ ಆಯ್ತು. ಕೇರಳದಲ್ಲಿ ಈ ತೆಂಗಿನಕಾಯ ಕದ್ಕೋತೆ ಅಂತ ಕಣ್ಣ, ಟಿವಿಗಳೆಲ್ಲ ಹಾಕೋರಂತೆ. ಅದು 80 ರೂಪಾಯಿ ಆಗ್ಬಿಡದಲ್ಲ ಕಾಯಿ, ಜನ ಮರ ಹತ್ಬಿಟ್ಟು ತೆಂಗಿನಕಾಯ ಕದ್ಕೋಯ್ತು. ಎಂತ ಕಾಲ ಬಂದ್ಬಿಡ್ತು. ಎಲ್ಲ ಕ್ಯಾಮ್ರಾಗಳಂತೆ, ಮತ್ತೆ ರಕ್ಷಣೆ ಹಗ್ಲು ರಾತ್ರಿ ಒಂದ್ ತೆಂಗಿನಕಾಯಿ ಹೋದ್ರು ಹೋಯ್ತು ಅಂತ. ಎಂತ ಕಾಲ ಬಂದ್ಬಿಡ್ತು ನೋಡಿ. ಅಂದ್ರೆ ಪ್ರಾಣಿಗಳು ಬರ್ತೇವೆ ಅಂತ ಮುಂಚೆ ರಾತ್ರಿ ಕಾವಲ್ ಕಾಯ್ತಾ ಇದ್ರು, ಈಗ ತೆಂಗಿನ ಮರ ಕಾಯೋಂಗೈತೆ. 5 ರೂಪಾಯಿ 10 ರೂಪಾಯಿಗೆ ಎಳ್ನೀರ್ ಕುಡಿತಿದ್ವಿ, 60 ರೂಪಾಯಿ 70 ರೂಪಾಯಿ. ಅಣ್ಣ ಈಗ ಒಂದು ವಿಚಾರ ಹೇಳ್ಬೇಕು. ಈ ಐಕ ಏನೋ ಮುಂಗಾರನಾಗೆ ಮಳೆ ಬರೋ ಎಂಥದೋ ಹೇಳ್ತಾರಪ್ಪ, ಓಡಾಡದಂತೆ ಮಳೆನಾಗೆ, ಅದು ಒಂದು ಇದಂತೆ, ಏನ ಬಹು ಪ್ರಚಾರ ಪಡ್ಕೊಂಬಿಟ್ಟದಂತೆ. ಚಾರಣ ಚಾರಣ ಅಂತಾರೆ, ಚಾರಣ ಅಲ್ಲ ಕಣ್ಣು, ಅದು ಇನ್ನೇನೋ ಹೇಳಿದ್ರಪ್ಪ ನಂಗೆ. ಏನೋ ಪ್ರವಾಸ ಅನ್ನಕ್ಕೆ ಏನಂತಾರಪ್ಪ, ಮಳೆ ಅನ್ನಕ್ಕೆ ಇಂಗ್ಲೀಷ್ನಾಗ ಏನಂತಾರ, ರೈನ್. ಪ್ರವಾಸ ಅನ್ನಕ್ಕೆ ಏನಂತಾರ, ಟೂರ್. ಹಾ ಹಂಗಂತೆ, ವೆಲ್ಡು ಸೇರ್ಸು, ಏನಾಯ್ತು, ಅದಕ್ಕೇನೋ ಇಸಮ್ ಸೇರ್ಸವ. ಅದ ಅದು ಈಗ ಮೊನ್ನೆ ಯಾರೋ ಹೇಳ್ತಾ ಇದ್ರು ಕಣ್ಣಣ್ಣ, ಜಲಪಾತಾವ್ ಹೋಗಿದ್ರಂತೆ. ಜಲಪಾತಾವ್ ಅದು ಸಣ್ಣಗೆ ನೀರು ಬತ್ತಿತ್ತಂತೆ. ಏನ್ ಜನ ಹೋಗಿ ಕುಂತ್ಕೊಂಡು ಆಟಾಡಿದ್ದು ಆಟಾಡಿದ್ದೆ, ಮ್ಯಾಲೆಲ್ಲೋ ಜೋರ್ ಮಳೆ ಆಗ್ಬಿಟ್ಟದೆ. ಇದ್ಕಿದಂಗೆ ದಬ ದಬ ದಬ ದಬ ನೀರು ಸುರಿಯ ಶುರು ಮಾಡ್ಬಿಡ್ತಂತೆ. ಏನೋ ಪುಣ್ಯಾತ್ಮ, ಅವ್ರ ಪುಣ್ಯ ಚೆನ್ನಾಗಿತ್ತು, ಎದ್ದು ಹೊರಗ್ ಬಂದ್ರು, ಇನ್ಯಾರೋ ಆ ಕಡೆಗೆ ಹೋಗಿ ಸಿಗಾಕೊಂಡ್ರು, ಕೊನೆಗೆ ಪೊಲೀಸ್ನವ್ರು ಹೋಗಿ ರಕ್ಷಣೆ ಮಾಡಿ ಕರ್ಕ ಬಂದ್ರೆ ಕೊಚ್ಕೊಂಡು ಹೋಗದೆ ಅಂದ್ರೆ ಹಿಂದೆ ಎಲ್ ಮಳೆ ಆಯ್ತದೆ ಯಾರಿಗೂ ಗೊತ್ತಿರೋದಿಲ್ಲ. ಇದಕ್ಕೆ ಯಾವ್ದಕ್ಕೂ ಅಣೆಕಟ್ಟೆ ಇರುವುದಿಲ್ಲ, ಯಾರು ಏನ್ ಹೇಳ್ ನೀರು ಬಿಡುದಿಲ್ಲ. ಮತ್ತೆ ನದಿನಾಗಲಿ ಮತ್ತೆ ಈ ತರ ತೊರೆಗಳಲ್ಲಾಗ್ಲಿ ಈ ಟೈಮ್ನಾಗೆ ಸ್ನಾನ ಪಾನ ಮಾಡಕ್ ಹೋದ್ರೆ ಹುಷಾರಾಗಿರ್ಬೋದು. ಮಳೆನಾಗೆ ಹೇಳಕ್ಕಾಗುದಿಲ್ಲ ಅದು ಎಂತ ಮಳೆ ಬತ್ತದೋ ಏನು, ನೆಲ ಜಾರ್ಕಿರ್ತದೆ. ಇವು ಬೈಕ್ ತಕ ಹೋಯ್ತೀನಿ, ಕಾರ್ ತಕ ಹೋಯ್ತೀನಿ ಅಂತ ಹೋಯ್ತವೆ, ಜಾರ್ಕಬಹುದು, ಬೀಳ್ಬಹುದು, ಇದೆಲ್ಲ ತಿಳ್ಕೋಬೇಕಲ್ವ. ನಮ್ ಸ್ನೇಹಿತರು ಒಬ್ರು, ಅವ್ರ ಮಗ ಮನೇಲಿ ಮನಿ ಕಂಡಿದ್ನಂತೆ, ಸ್ನೇಹಿತರೆಲ್ಲ ಮತ್ತೆ ನೆಂಟ್ರು ಇವ್ರು ಎಲ್ಲ ಬಂದು ವ್ಯಾನು ಎತ್ಕೊ ಬಂದ್ಬಿಟ್ಟವ್ರೆ, ಬಂದ್ಬಿಟ್ಟು ಏ ಹೇಳೋ ಹೇಳೋ ಹೇಳೋ ಊರ್ಗೋಗ್ ಬರಮ್ಮ ಊರ್ಗೋಗ್ ಬರಮ್ಮ ಅಂತೇಳಿ ಹಂಗೆ ಎದ್ದವನು ಮಖಕ್ಕೆ ಇಷ್ಟು ನೀರ್ ಹಾಕೊಂಡು ಹೋದವನು ಹೊಳೆನಲ್ಲಿ ಆಡ್ತಾ ಇದ್ರಂತೆ. ನೀರ್ ಬಿಟ್ಟವ್ರೆ ಗೊತ್ತೇ ಆಗಿಲ್ಲ ಡ್ಯಾಮ್ ನಲ್ಲಿ, ಇವ್ರಿಗೆ ಗೊತ್ತೇ ಇಲ್ಲ. ಹಿಂದಿನ ದಿನ ಎಲ್ಲ ಎಚ್ಚರಿಕೆ ಹೇಳವ್ರೆ, ಇವ್ರಿಗೆ ಗೊತ್ತಿಲ್ಲ ಇಲ್ಲಿಂದ ಹಂಗ ಹೋಗವ್ರೆ. ಮೂರ್ ಜನ ಕಣ್ಣ ಕೊಚ್ಕೊಂಡು ಹೊಟ್ಟೋದ್ರ, ಐದ್ ದಿನ ಆದ್ಮೇಲೆ ಸಿಕ್ಕವ್ರಂತೆ. ನಮ್ ಸ್ನೇಹಿತರು ಹೇಳ್ತಿದ್ರು, ಮಗ ಹಿಂಗ್ ಹೋಗ್ಬಿಟ್ಟ, ಮಲಗಿದ್ದವನನ್ ಕರ್ಕೊಂಡು ಹೋಗ್ಬಿಟ್ರು, ಸತ್ತೆ ಹೋಗ್ಬಿಟ್ಟ ಅಂತ ಬಹಳ ಸಂಕಟ ಬಿಟ್ರಪ್ಪ. ನೋಡಪ್ಪ, ಮುಣಿಕಳಕ್ಕೆ ಇದು ಬೋ ಪ್ರಶಸ್ತವಾದ ಕಾಲ, ಹಂಗಾಗಿ ಎಚ್ಚರಿಕೆಯಾಗಿ ಇರ್ಬೇಕು. ಮಳೆ ಆಗ್ನಿಲ್ಲ ಆಗ್ನಿಲ್ಲ ಅಂತಾರೆ, ಮಳೆ ಆದಾಗ ಇಂತ ಅವಘಡಗಳಾಗೋಯ್ತು. ಏನ್ ಮಾಡಿ, ಎಲ್ಲ ಏನ ಪಟಾಕಳದು, ನಾನು ಅಲ್ಲೋಗಿದ್ದೆ ಇಲ್ಲೋಗಿದ್ದೆ ಅನ್ನೋದು ಏನೇನು ಐತಲ್ಲಪ್ಪ, ಇನ್ಸ್ಟಾ ಪಂಚ್ಟಾ ಅಂತೆಲ್ಲ ಫೇಸ್ಬುಕ್ ಅಲ್ಲೆಲ್ಲ ಹಾಕೊಳ್ಳೋದು. ನೀನು ಅದಕ್ಕೆ ತಕೊಂಡೇನು ಮೊಬೈಲ್? ಇಲ್ಲ, ಮಗ ಕೊಡ್ಸಿದಾನೆ ಅಷ್ಟೇ ಇಟ್ಕೊಂಡಿದ್ದೀನಿ. ಮಗನೇ ಹೇಳ್ಕೊಡ್ತಾನ ಬಿಡು. ಅದೇನೆ ನನ್ ಮಗ ಅದ್ರಾಗ ಹೆಂಗ್ ಬಂದಾತು ಬಿಡು, ಯಾಕೆ ಚಂದಾಗದಿ ಬಿಡು, ನಿಂಗೇನಾಗದೆ. ಒಂದ್ಸರಿ ಪಟ ಹಾಕ್ಬಿಟ್ಟು ನೋಡು, ಅದೇನೋ ಬತ್ತದಂತೆ ಇಷ್ಟಪಡೋರೆಲ್ಲ. ಅದೇನೋ ಲೈಕ್ ಎಲ್ಲ ಗೊತ್ತು ಅಂದ್ಮೇಲೆ ಅಣ್ಣ, ಗ್ಯಾರಂಟಿ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋದು. ನಾಳೆಯಿಂದ ಹಾಕುದೇ ಅವನು ಅಣ್ಣ. ಈಗ ನಾವು ನೀನು ಎಲ್ಲ ದಿನ ಬೆಳ್ಕರದ್ರೆ ಕೇಳೋದಿಲ್ವೇ ಆಕಾಶವಾಣಿ? ಅದಕ್ಕೂ ಏನೋ ಒಂದು ಪ್ರಸಾರ ದಿನ ಅಂತ ಐತಂತಲ್ಲ ಅಣ್ಣ. ಹ್ಮ್, ಮೊನ್ನೆ ರೇಡಿಯೋದಾಗ ಕೇಳ್ತಾ ಇದ್ದೆ, ಅದೇನೋ ಯಾವ್ದೋ ತಾರೀಖ್ ಕೇಳಿದ್ರು ಮರ್ತು ಬಿಟ್ಟಿದ್ದೀನಿ ನಾನು. ಭಾರತೀಯ ಪ್ರಸಾರ ದಿನ ಅಂತಂತೆ, ಬಾಂಬೆದಾಗ ಮೊದಲು ಶುರುವಾಯ್ತು ಅಂತ ಹೇಳ್ತಾ ಇದ್ರು. ಹಾ, ಏನಾರು ಗೊತ್ತಿದ್ರು ಹೇಳು, ನಿಂಗೆ ಹೊಸಿ ವಿಚಾರ ತಿಳ್ಕೊಳ್ಳಮ್ಮ. ಅದೇನ್ ಹಂಗಂದ್ರ ನನಗೂ ಅದೇನ್ ನೆಪ್ಪಾಗ್ವಲ್ದು, ಅದು ಬಾಂಬೆದಾಗ ಮೊದಲು ಶುರುವಾತಂತೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಅಂತನೋ ಏನೋ ಅದು ಶುರುವಾಯ್ತಂತೆ 23rd. 23rd ಶುರುವಾಯ್ತಂತೆ. ಅವಾಗ 1926 ಏನೋ ಇರ್ಬೇಕಲ್ಲ, 26 23 ಗ್ಯಾಪ್ತಿ ಐತೆ. ಏನು ನೆಪ್ಪಾಗ್ವಲ್ದು, ಇರ್ಲಿ ಬಿಡು, 26 ಮಡಿಕಳು. ಜುಲೈ 23. ಹಾ, ಜುಲೈ 23, ಮೂರು ದಿನ ಐತೆ. ಹಾ ಅಲ್ವಾ, ಅದೇನು ಈಗ ಹಿಂದೆಲ್ಲ ಆಲ್ ಇಂಡಿಯಾ ರೇಡಿಯೋ ಅನ್ನೋರಂತಲ್ಲ ಆಕಾಶವಾಣಿಗೆ, ಇಲ್ವಾ? ಆಮ್ಯಾಕೆ ಅದಕ್ಕೆ ಹೆಸರ ಈಗ ಬದಲಾಯಿಸ್ಬಿಟ್ಟು ಆಕಾಶವಾಣಿಯಿಂದ ಮಡಗ್ಬಿಟ್ಟವ್ರ. ಮೈಸೂರಿನಾಗೆ ಇವರು ಗೋಪಾಲ ಸ್ವಾಮಿಗಳು ಅವ್ರು ಕಟ್ಟಿದ್ದಂತಲ್ಲ ಆಕಾಶವಾಣಿ, ಅದಕ್ಕೆ ಇನ್ಯಾರೋ ಒಬ್ರು ಹೆಸರು ಹೇಳ್ತಾರಪ್ಪ, ಅದೇನೋ ಪರಿಮಳ ಕಸ್ತೂರಿ. ಅವ್ರೇನು ಹೆಸರು ಕೊಟ್ರಂತೆ ಆಕಾಶವಾಣಿ ಅಂತ. ಈಗ ದೇಶದಾದ್ಯಂತ ಎಲ್ಲ ಆಕಾಶವಾಣಿ ಅಂತಲೇ ಕರೀತಾರಂತಲ್ಲಪ್ಪ. ಈಗ ಪ್ರಸಾರ ಅಂದರೆ ಒಳ್ಳೊಳ್ಳೆ ವಿಚಾರಗಳ ಹೇಳ್ತಾರೆ, ಬೆಳಗಾನ ಕೇಳ್ಬಿಟ್ರೆ ರೇಡಿಯೋವ. ಅಣ್ಣ, ಮೊನ್ನೆ ನಮ್ಮ ಅಜ್ಜಿ ಯಾರು, ಅವಳು ಬೇರೆಗೌಡನ ಮನೆ ಪಕ್ಕದಾಗಿಲ್ವೇ, ಅವಜ್ಜಿ ಹೆಸರೇನ ಬೀರಜ್ಜಿ. ಹಾ, ಅವಜ್ಜಿ ಹೇಳ್ತಾ ಇತ್ತು ಮೊನ್ನೆ ಹಂಗೆ ರೇಡಿಯೋ ಕೇಳ್ತಾ ಕುಂತಿತ್ತಂತೆ, ಯಾರೋ ಊರ್ನವರು ಸ್ವಾಭಾನೆ ಪದ ಆಡ್ತಾ ಇದ್ರು, ಬೋ ಸಂದಾಗ ಆಡ್ತಾ ಇದ್ರು ಕಂಜಯಣ್ಣ, ರಾಗಿ ಕಲ್ ಪದ ಕೇಳ್ಬೇಕು ಅನ್ಸ್ಬಿಟ್ಟದೆ, ರೇಡಿಯೋ ಪತ್ರ ಬರೆದು ಹಾಕ್ಸು ಅಂತ ಹೇಳ್ತಾ ಇದ್ಲು. ಅಂದ್ರ ಈ ಆಕಾಶವಾಣಿ ಅಂದ್ರೆ ಎಲ್ಲಾ ತರದ್ದು ಬರ್ತದ ನೋಡಪ್ಪ. ಅದು ಅದು ನಿಜ ಇಲ್ವಾ? ಈ ಜ್ಞಾನ ಬೇಕಂದ್ರೆ ಈ ಜ್ಞಾನ ಕೊಡ್ತಾರೆ, ಆರೋಗ್ಯ, ಆಮೇಲೆ ಯಂಗಸರಿಗೆ, ಮಕ್ಳಿಗೆ, ಮುದುಕರಿಗೆ, ಹುಡುಗರಿಗೆ ಕೃಷಿನೂ ಐತೆ, ಕೃಷಿನೂ ಐತೆ, ಎಷ್ಟು ಪಾಠ ಮಾಡ್ತಾರೆ, ಕೃಷಿ ವಿಚಾರ ಹೇಳ್ತಾರೆ ಅಲ್ವಾ? ಅದಕ್ಕ ಅದೇನೋ ಹೇಳ್ತಾರ ಕಣ್ಣ, ಆಕಾಶವಾಣಿ ಕೆಳಗಡೆ ಅದೇನೋ ಬರ್ದಿರ್ತಾರಂತೆ, ಅಂದ್ರೆ ತುಂಬಾ ಜನರಿಗೆ ಇಷ್ಟ ಆಗುವಂಗೆ. ಏ, ನಂಗೆ ಗೊತ್ತದು ಏನ, ಬಹುಜನ ಹಿತಾಯ ಬಹುಜನ ಸುಖಾಯ. ಯಾವ ಪಾಠ ತಿಳ್ಕೊಬಿಟ್ಟವ್ರೆ ಸಂಕ್ರಣ ಅಣ್ಣ, ಎಲ್ಲಿ ತಿಳ್ಕೊತಿ ಅಣ್ಣ ಈ ವಿಚಾರ ಎಲ್ಲ? ಆಕಾಶವಾಣಿನಲ್ಲೇ ಬರ್ತದೆ. ಹಂಗ ಯಾವಾಗ ಹೇಳಿದ್ರಂಗೆ? ಹಿಂಗೆ ಯಾವಾಗ್ಲಾದ್ರೂ ಇದ್ದಾಗ ಹೇಳ್ತಾರೆ. ನೋಡಿರ್ಬೇಕೇನೋ ಕಣ್ಣ, ನಮ್ ದೇಹ ಇದೆ ಐತೆ, ನಾವ್ ಹಿಂಗೆ ಕೆಲ್ಸ ಮಾಡೋದು, ನಾವ್ ಎಲ್ರಿಗೂ ಸಹಾಯ ಮಾಡ್ತೀವಿ, ಎಲ್ರಿಗೂ ವಿಚಾರ ತಿಳಿಸ್ತೀವಿ. ಅಣ್ಣ, ನಿಂಗೆ ಇನ್ನೊಂದ್ ವಿಚಾರ ಗೊತ್ತಾ? ಏನು? ರೇಡಿಯೋನಾಗೆ ಮುಂಚೆ ಆಕಾಶವಾಣಿ ಕೇಳ್ಬೇಕಿತ್ತು, ಈಗ ನೀನ್ ತಕೊಂಡಿದ್ಯಲ್ಲ ಹೊಸದು, ಅದ್ರಾಗೆ ಕೇಳ್ಬೋದಂತ ರೇಡಿಯೋ. ಅದಕ್ಕೆ ಒಂದು ಏನೋ ಆಪು ಆಪು ಆಪು ಏನ್ ಹೇಳ ಆಪು ಅಂದ್ರೆ ಅದೇನೋ ಇರ್ತಾವಪ್ಪ, ಎಲ್ಲ ಚಿತ್ರ ಚಿತ್ರಗಳು ಇರ್ತವೆ. ಅದು ಒತ್ತಿದ್ರೆ ಅದ್ರಾಗಿರೋ ವಿಚಾರಗಳೆಲ್ಲ ಗೊತ್ತಾಯ್ತದೆ. ಹಂಗಲ್ಲ ಕಣ್ಣು, ಅದ ನಿನ್ ಮೊಬೈಲ್ಗೆ ಹಾಕಬೇಕಂತೆ ಆಪು, ಅದ ಒತ್ತಿದ್ರೆ ಈ ಭಾರತ ದೇಶದಾಗಿರೋ ಆಕಾಶವಾಣಿ ಎಲ್ಲ ಕೇಳ್ಬೋದಂತ. ಮುಂಚೆ ನಾನು ನೀನೆ ಕುತ್ಕೊಂಡು ಈ ಸಿಲೋನು ಆಕಾಶವಾಣಿ ಹಾಡ ಹಾಕೋರು ನೋಡು, ಒಯ್ ಗೊರ್ರ ಅನ್ನೋದ್ರ ಮಧ್ಯೆ ಕೇಳ್ತಿರ್ನಿಲ್ವಾ ಸಮುದ್ರಗಳೆಲ್ಲ ಕೇಳೋವು. ಹಂಗೆ ಈಗ ಭಾರತ ದೇಶದಾಗಿರೋ ಆಕಾಶವಾಣಿ ಎಲ್ಲ ಆಪಲ್ಲೇ ಬರ್ತದಂತೆ, ದೇಶದಲ್ಲೂ ಕೇಳ್ತದೆ. ಹಂಗಂದ್ರೆ ಎಲ್ಲ ಇಡೀ ಪ್ರಪಂಚನೇ ಅಂತ ಕಂಡಣ್ಣ, ಎಲ್ಲಾರು ಕೇಳ್ಬೋದು. ಆಮೇಕಿಂದ ಅದ ಎಂತದ ಟ್ಯೂಬು ಕೊಳವೆ ಏನವ ಅದು ಯೂಟ್ಯೂಬ್. ಓ, ಆಗ್ಲೇ ಹೇಳ್ತಿದ್ಯಲ್ಲ. ಇವಳೇನ್ ಹೇಳದ್ಲು? ನೋಡಿ ಎಷ್ಟ್ ಚೆನ್ನಾಗಿ ನೆನ್ಪಿಟ್ಕೊಂಡ, ಅದ್ರಾಗೂ ಇರ್ತದಂತೆ ಕಾರ್ಯಕ್ರಮ. ನಿಂಗೆ ಆಕಾಶವಾಣಿನಾಗೆ ಕೇಳಕ್ ಆಗ್ಲಿಲ್ಲ ಅಂತ ಮಡಿಕು, ಅದ್ರಾಗಿರ್ತೈತಂತೆ, ಅದ್ರಲ್ಲೂ ಕೇಳ್ಬೋದಂತೆ. ಯಾರೋ ತೋರಿಸಿದ್ರಪ್ಪ. ಓ, ನಮ್ ಹುಡುಗರಿಗೆ ಹೇಳಿ ಎಲ್ಲ ಹಾಕಬೇಕಂಗಂದ್ರೆ ನಾನು ಕಣ. ಮೊನ್ನೆ ನಮ್ ಮಹಿಳಾ ಸಂಘದಲ್ಲಿ ಅದ್ಯಾವ್ದೋ ಕೃಷಿ ಕಾರ್ಯಕ್ರಮ ಕೇಳ್ಬೇಕು ಅಂದ್ಬಿಟ್ಟು ಎಲ್ಲ ಅಲ್ಲಿ ಹಾಕೊಂಡು ಕುಂತ್ಕೊಂಡು ಕೇಳ್ತಾ ಇದ್ರು. ಮತ್ತೆ ನಮ್ಗೇನಾದ್ರೂ ಗೊತ್ತಾಗ್ದೇ ಮತ್ ಮತ್ ಹಾಕೊಂಡು ಕೇಳ್ಬೋದು. ಅಲ್ಲ ಅಲ್ಲ, ಇದು ಚೆನ್ನಾಗಿ ಪೇಪರ್ ತಿರುವಾಕ್ತಿವಲ್ಲ, ತಿರುವಾಕ್ ನೋಡ್ದಂಗೆ ನೋಡೋಣ. ಈಗ ಏಟ ಮನೆಗಳಿಗೆ ಸೂರ್ಯನ ಕಿರಣನೆ ಹೋಗಕ್ಕಿಲ್ಲ, ಕಾಡ್ನಾಗ ಹೋಗಕ್ಕಿಲ್ಲ, ಮನೆನಾಗ ಹೋಗಕ್ಕಿಲ್ಲ, ಆದ್ರೆ ಆಕಾಶವಾಣಿ ಹೋಯ್ತದಂತೆ. ಹೌದು, ನೋಡ್ದ ಎಂತ ಶಕ್ತಿ ಅದೇ ಅಲ್ವಾ? ಅದು ಶಬ್ದ ಹೆಂಗಾಸಿ ಕಿಟಕಿ ಒಳಗಿಂದ ಸಾರು ಹೊಂಟೈತದೆ, ಕೇಳ್ಕೋಬಹುದು ನೀನು. ಆಮೇಲೆ ಈ ನಿಮ್ ಮಳೆಗಾಲ ಹೇಳ್ತಿದ್ಯಲ್ಲ, ಈ ಕಾಲದಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದು ಮರಗಳು ಬಿದ್ದು ಕರೆಂಟ್ ಹೋಗಿ ಯಾವುದು ಕೆಲಸ ಮಾಡ್ತಿರಲ್ಲ, ಆದ್ರೆ ನಮ್ಮ ಈ ರೇಡಿಯೋ ಆಕಾಶವಾಣಿ ಅದು ಮಾತ್ರ ಕೆಲಸ ಮಾಡ್ತಿರ್ತದ ನೋಡು. ನಮ್ ಸಿದ್ದಣ್ಣ ಅವನಲ್ಲ, ಅವನು ಗದ್ದೆಗ್ ಹೋಗ್ಬಿಟ್ಟು ಮರಕ್ ನೇತಾಕ್ ಬಿಡ್ತಾನೆ. ಯಾರನ್ನ? ಮೊಬೈಲ್ ನ ಕಣ್ಣ. ಇನ್ ಯಾರನ್ನೂ ಅಲ್ಲ, ಅಯ್ಯೋ ಎದ್ರಕೋಬೇಡ ಹಂಗೆಲ್ಲ. ಇದೇನಪ್ಪ ಸಿದ್ದಣ್ಣ, ಈ ಕೆಲಸ ಯಾವಾಗ ಶುರು ಹಚ್ಕೊಂಡ ಅನ್ಕೊಂಡೆ ನಾನು. ಅದ್ರಲ್ಲಿ ಹಾಕೊಂಡು ಅವನು ರೇಡಿಯೋ ಕಾರ್ಯಕ್ರಮ ಕೇಳ್ತಾನೆ. ಎತ್ತಿನ ಗಾಡಿಗೆ ರೇಡಿಯೋ ಕಟ್ಕ ಕೇಳೋರು, ಸೈಕಲ್ಗೆ ರೇಡಿಯೋ ಕಟ್ಕ ಕೇಳೋರು. ಅದ್ ನೋಡಿ ನಾನು ಈಗ ಹೊಸ ತರ ಬಂದ್ಬಿಟ್ಟದೆ, ಮೊಬೈಲ್ನಾಗೆ ಹಾಕಬಿಟ್ಟು ಜೇಬ್ನಾಗ ಇಟ್ಕೊಂಡು ಹೋಯ್ತಾ ಇರ್ಬೋದು ಕೇಳೋದು ಇಲ್ವಾ? ಅದಕ್ಕೂ ಒಂದಿನ ಅದೇ ನೋಡಪ್ಪ. ಅದಕ್ಕ ಆ ಟೈಮ್ನಾಗೆ ನಾವು ರೇಡಿಯೋ ಸ್ಟೇಷನ್ಗೆ ಹೋಗಿ ಬಂದ್ಬಿಡಮ್ಮ. ಹಂಗೆ ಮೇಡಮ್. ಏನಂದೆ? ಇಲ್ವಾ, ಯಾರ್ಯಾರು ಮಾತಾಡ್ತಾರೆ ಎಲ್ಲಾರನು ನೋಡ್ಕೊ ಬಂದ್ಬಿಡ್ಬೋದು ಇಲ್ವಾ, ಯಾರ್ಯಾರು ನಮ್ಗೆ ಏನೇನ್ ಮಾಹಿತಿ ಕೊಡ್ತಾರೆ ಎಲ್ಲ ಹಂಗೆ ಒಂದಪ್ಪ. ನಮ್ ಮನೆಯಾಗೆ ಮೊದಲನೇ ಕಿತ ರೇಡಿಯೋ ತಗೋಬತ್ತಲ್ಲ ನಮ್ ತಾತ ಇಲ್ವಾ, ಅದಕ್ಕೆ ಒಂದು ಈಟುದ್ದ ಏನು ತಂತಿ ಬಲೆ ಮ್ಯಾಲೆ ಕಟ್ಬಿಟ್ಟು ದೊಡ್ಡದಕ್ಕಪ್ಪ ರೇಡಿಯೋ ಅದ ಹಾಕಿದ್ರೆ ಫಸ್ಟ್ ಗುರ್ರಂತು. ನಮ್ಮ ತಾತನ ಕೇಳಿದ್ರೆ ಇದೇನು ಬತ್ತಲೇ ಇಲ್ವಲ್ಲ ಅಂತ ತಡಿಲಾ ಮಗ ಒಳಗಡೆ ಬಲ್ಪದೆ ಅದು ಬಿಸಿಯಾಗಬೇಕು ಅಂತ ಆಮೇಕಿಂದ ದನಿ ಬರಕ್ ಶುರುವಾಯ್ತು. ಸಾಕಾಗಬೇಕದಕ್ಕೆ ಬರಕ್ ಶುರುವಾಯ್ತಾ. ನಾವು ಐಕ್ಳು ಹಿಂದಗಡೆಯಿಂದ ಹೋಗಿ ನೋಡೋದು ಒಳಗಡೆ ಯಾರ ಕುಂತವ್ರ. ಅವಾಗೆಲ್ಲ ನಮ್ಗೆ ಪಾಠ ಮಾಡಿದ್ರು ಕಣ್ಣಣ್ಣು, ಅದು ಏನ ಹೇಳ ಅದು ಮರ್ತ್ ಬಿಟ್ಟಿಂಗ್ ಗಲಿವರು ಗಲಿವರು. ಆಮೇಲೆ ಏನ ಸಣ್ಣಿಗಳು ಲಿಲಿ ಪುಟ್ಸ್ ಅಂತ ನಾನು ಏನ್ ಅನ್ಕೊಂಡಿದ್ದೆ ಅಂತವ್ರ ಯಾರೋ ಸಣ್ಣವ್ರು ಕೂತ್ಕೊಂಡ್ ಮಾತಾಡ್ತಾವ್ರ. ಪಾಠ ಚೆನ್ನಾಗಿ ಮಾಡಿದ್ರು ನಮ್ಮ ಮೇಷ್ಟ್ರು. ಓಹೋ ಇಲ್ಲೇ ಅವ್ರೆ ಒಳಗಡೆ ಕುಂತ್ಕೊಂಡವ್ರೆ ಅಂತ ನೋಡಿದ್ದೆ ನೋಡಿದ್ದು. ನಮ್ಮ ತ್ಯಾಗದೊಂದು ತಲೆ ಮೇಲೆ ಬಿಟ್ಟು ಲೈ ಅಲ್ಲಿ ಯಾರು ಇರಕ್ಕಿಲ್ಲ ಕಳ್ಳ, ಹೋಗಿ ಯಜ್ಞಾನದಲ್ಲಿ ಓದ್ಕ ರೇಡಿಯೋ ಅಂದ್ರೆ ಏನು ಅಂತ ಇರ್ತೈತೆ, ಅವ್ರು ಹೇಳ್ಕೊಡ್ತಾರೆ ನಿಂಗೆ ಯಜ್ಞಾನದಲ್ಲಿ ಅಂತ ಹೇಳಿದ್ರು. ಆಮೇಕಿಂದ ರೇಡಿಯೋ ನೋಡಿ ಕಣ್ಣ ನಮ್ಮಲ್ಲಿ ಒಂದು ದೊಡ್ಡ ರೇಡಿಯೋ ಐತಾ, ನಾವು ಎಲ್ಲ ಅಲ್ಲಿ ಸಂದಿಲ್ ಕಣ್ಣು ಹಾಕಿ ಹಾಕಿ ನೋಡೋದು ಯಾರಾದ್ರೂ ಇದಾರ ಅಂತ. ಆಮೇಲೆ ನಮ್ಮಪ್ಪ ಯಾವಾಗಾರ 6 ತಿಂಗಳಿಗೆ ಒಂದ್ಸತಿ ರೇಡಿಯೋ ಎಲ್ಲ ಬಿಚ್ಚಿ ಧೂಳು ಕೊಡುವವರಲ್ಲ ಒಳಗಿಂದ ಜಿರ್ಲೆ ಬರೋದಷ್ಟೇ, ಜಿರ್ಲೇನೆ ಶಬ್ದ ಮಾಡ್ತಿತ್ತು. ನಾವೆಲ್ಲ ಹಂಗೆ ಮಾತಾಡ್ಕೊತ ಇದ್ದೋ ಜಿರ್ಲೆ ಮಾತಾಡ್ತದೆ ಅಂತ. ನಾವು ನಮ್ಮನೆಗ್ ರೇಡಿಯೋ ತಂದಾಗ ಚಿತ್ರಗೀತೆಗಳು ಬರೋವು, ಏನು ಆ ರೇಡಿಯೋ ಮುಂದೆ ನಾವು ನಮ್ಮ ಅಕ್ಕಂದ್ರು ಅಣ್ಣಂದ್ರು ಎಲ್ಲ ಅದ್ರ ಮುಂದೆ ಚಕಪಟ್ಲ ಹಾಕೊಂಡು ಕುಂತ್ಕೊಬಿಟ್ರೆ ಅದು ಮುಗಿಯೋವರೆಗೂ ಅಲ್ಲಾಡಂಗಿಲ್ಲ. ಸಿನಿಮಾ ಕತೆ ಬರ್ತೀನಿಲ್ವಾ ನಾವು ಅದ ಕೇಳ್ಬಿಟ್ಟು ಪಾತ್ರ ಮಾಡೋ ಕಣ್ಣ. ಸಿನಿಮಾದ ಪಾತ್ರನೇಯ ನೀನೊಂದು ಪಾತ್ರ, ಕಮಲಕ್ಕೊಂದು ಪಾತ್ರ, ನಂದೊಂದು ಪಾತ್ರ. ಹೆಂಗೆ ಸಿನಿಮಾ ಕಣ್ಣು ಮುಂದೆ ಬರಬೇಕು, ಹಾಗೆಲ್ಲ ಸಿನಿಮಾ ನೋಡಕ್ ಹೋಯ್ತಿದ್ದ ನಾವು ರೇಡಿಯೋದಾಗ ಕೇಳ್ಕೊಳ್ಳೋದು ನಮ್ದೇ ಸಿನಿಮಾ. ಈಗ ಒಂದ್ ಯಾವ್ದಾದ್ರು ಒಂದ್ ಪಾತ್ರ ಹಂಗೆ ಹೊಡೆದು ಬಿಡ್ಬೋದಲ್ಲ ನಾವು. ಅದನ್ನೆಲ್ಲ ಹೇಳ್ತಾರ, ಅದೆಲ್ಲ ಸೀಕ್ರೆಟ್, ಯಾವಾಗ ಅಂದ್ರೆ ಅವಾಗೆ ಮಾಡಕ್ ಆಗುದಿಲ್ಲ ಅದನ್ನ. ಆ ಟೈಮಲ್ಲಿ ಮಾತ್ರ ಇದು ಬಣ್ಣ ಕಟ್ಟಬೇಕು, ಬಣ್ಣ ಕಟ್ಟಿ ವೇದಿಕೆ ಇರ್ಬೇಕು, ಗುರ ಹೊಡಿಸಿ ನಿನ್ನೊಬ್ಬನ ಮುಂದೆ ಮಾಡಿದ್ರೆ ಆಯ್ತದ, ಜನ ಇರ್ಬೇಕಲ್ವಾ ಸ್ಫೂರ್ತಿಗೆ, ಎಲ್ಲ ಗೌಪ್ಯಾಗಿರ್ಬೇಕು ಕಣ. ಮತ್ತೆ ಈಗ ಒಂದ್ ದೇಶ ಇನ್ನೊಂದ್ ದೇಶದ ಮ್ಯಾಕೆ ಯುದ್ಧ ಮಾಡ್ತದವ ಹೇಳ್ಬಿಟ ಮಾಡ್ತದೆ ಇಲ್ಲ, ಮತ್ತೆ ಹಂಗೆ ಹೋಗಿ ಕತ್ಲಾಗೆ ವಿಜಯನ ಸಾಧಿಸ್ಬಿಡಕ್ಕಿಲ್ವಾ. ಈಗ ನಮ್ ದೇಶದವರು ಬಂದ್ಬಿಟ್ರೆ ಅದು ಒಂದೇ ಅಲ್ಲ ಕಣ್ಣಣ್ಣ, ಕಾರ್ಗಿಲ್ ಯುದ್ಧ ಆಗ್ಲಿಲ್ವ ಅಲ್ವಾ ನಾವು. ಮನುಷ್ಯರು ಹೋಗ್ದೆಲ್ಲ ಇರೋ ಜಾಗದಾಗೆ ಹೋಗಿ ವೈರಿಗಳನ್ನ ಮಟ್ಟ ಹಾಕ್ಬಿಟ್ಟು ಗೆದ್ಬಿಟ್ಟು ವಿಜಯದ ದಿವಸ ಅಂತ ಇಲ್ವಾ, ಮತ್ತೆ ಎಷ್ಟು ಎಮ್ಮೆ ಆಯ್ತು. ಅವರೆಲ್ಲ ಶತ್ರುಗಳೆಲ್ಲ ಅಲ್ಲೆಲ್ಲೋ ಮ್ಯಾಲ್ಗಡೆ ಇದ್ಬಿಟ್ಟಿದ್ರು, ನಮ್ಮವರೆಲ್ಲ ತಳಗಡೆಯಿಂದ ಎಷ್ಟು ಕಷ್ಟಪಟ್ಟು ಹೋರಾಡಿರೋದು. ಅಲ್ಲ ಮ್ಯಾಲ್ಗಡೆ ನಿಂತವ್ರಿಗೆ ಕೆಳಗಡೆ ಅವ್ರು ಕಾಣ್ತಾರೆ, ಕೆಳಗಿರೋರಿಗೆ ಮೇಲ್ನವ್ರು ಕಾಣ್ತಾರಲ್ಲ. ಅಂತ ಕಷ್ಟದಾಗೆ ನಮ್ ದೇಶದ ಸೈನಿಕರು ಹೋಗಿ ಅದ್ ಯಾವ್ದೋ ಗುಡ್ಡನ ಗೆದ್ಕಂಡ್ರಂತಲ್ಲ, ಹೋರಾಟ ಅದಕ್ಕೂ ಒಂದ್ ದಿನ ಅದಂತಲ್ಲ ವಿಜಯದ ದಿವಸ ಅಂತ, ಕಾರ್ಗಿಲ್ ವಿಜಯ ದಿನ ಅಂತ. ಅದನ್ನು ರೇಡಿಯೋದಾಗೆ ಹೇಳ್ತಿದ್ರು. ಎಲ್ಲಿ ರೇಡಿಯೋ ಎಷ್ಟು ಮಾಹಿತಿ ಕೊಡ್ತದೆ, ಮತ್ತೆ ಬರೀ ಚಿತ್ರಗೀತೆ ಅಲ್ಲ ಮಾಹಿತಿ. ಅಯ್ಯೋ ನಮ್ಮಪ್ಪ ಅವರು ವಾರ್ತೆ ಕೇಳ್ಬೇಕಾದ್ರೆ ನಾವು ಮನೇಲಿ ಮಾತಾಡೋಂಗಿರ್ಲಿಲ್ಲ ಕಣ್ಣಣ್ಣ, ಇಂಗ್ಲಿಷ್ ವಾರ್ತೆ ಇರ್ಬೋದು ಕನ್ನಡ ವಾರ್ತೆ ಇರ್ಬೋದು ಬಂದ ತಕ್ಷಣ ಮನೇಲಿ ಎಲ್ಲ ಸೈಲೆಂಟ್ ಆಗಿ ಕೂತ್ಕೋಬೇಕಾಗಿತ್ತು. ಅಂದ್ರೆ ಅಷ್ಟು ಮಾಹಿತಿ ಇರ್ತದೆ. ಆಮೇಲೆ ದಸರಾದಲ್ಲಿ ಅರಮನೆ ಸಂಗೀತ ಬರೋದು ಅವಾಗ್ಲೂ ಹಂಗೆ, ಹೆಂಗ್ ಕೇಳೋರು ಅಂದ್ರೆ ನಾವ್ ಯಾರು ಗಲಾಟೆನೆ ಮಾಡೋಂಗಿರ್ಲಿಲ್ಲ. ಎಲ್ಲೂ ಹೋಗ್ದಿರಾ ಮನೆಯಾಗ ಕುಂತ್ಕೊಂಡು ನೆಮ್ಮದಿಯಾಗಿ ಕಾಫಿ ಕುಡ್ಕೊಂಡು ಅಲ್ವಾ. ಹೌದು, ಅಯ್ಯೋ ಕಾಫಿ ಅಂತಿದಂಗೆ ಯಾಕೋ ಗಂಟ್ಲೆಲ್ಲ ಇದಾಯ್ತದಲ್ಲ ನೋವು. ಅದ್ ಕೇಳಿದ್ ನಾನು ಅಲ್ಲಿ ನೋಡ್ದ ನೋಡ್ದ ನೋಡ್ದ ಸರಿಯಾ ಟೇಮಿಗೆ ಜ್ಞಪ್ತಿ ಮಾಡ್ಕೊಂಡೆ. ಓದ್ಕಿತ ಇನ್ನು ಸಕಲೇಶ್ಪುರದಿಂದ ಹೋಗಿದ್ನ, ಒಳ್ಳೆ ಕಾಫಿ ಪುಡಿ ತಕೊಂಬಂದ್ ಕೊಟ್ಟಿದ್ದೀನಿ ಕಮಲಕ್ಕೆ. ಅದೇ ಇವ್ರ ಮನೆ ತಾವ್ ಬರ್ತಿದ್ದೇನೆ ಘಮ ಘಮ ಘಮ ಘಮ ಅಂತದೆ ಕಣ್ಣ. ಅದೇನೋ ಫಿಲ್ಟ್ರು, ಅದನ್ನ ನಮ್ ಯಜಮಾನಪ್ಪ ತಂದಿದ್ರ ಜಯಣ್ಣ ಕಾಫಿ ಪುಡಿ ತನ್ನ ಇವತ್ ಅದಕ್ಕೆ ಹಾಕಿದೀನಿ. ಅದಕ್ಕೆ ನಿಂಗ ಅದ್ ಗಮಲಾ ಬಂದೈತೆ. ಅದಕ್ಕೆ ಮುಂದಕ್ಕೆ ಹೋಗಲಿಲ್ಲ ನೀನು ಕಮಲಕ್ಕನ ಮನೆಯಿಂದ, ಅಲ್ಲೇ ನಿಂತ್ಕೋಬಿಟ್ಟೆ. ಹೆಂಗೋ ಯಾಮಾರ್ಸ್ ಒಳಗೆ ಹೋಗಮ್ಮ ಅಂದ್ರೆ ನಿನ್ ಕಂಡೆ ಕರ್ದೆ ತಪ್ಪನೆ ಬಂದ್ಬಿಟ್ಟೆ. ಯಾವ ಓದ್ತಾಕ ಬಾವ ಬಿಸಿ ಬಿಸಿಯಾಗಿ. ಹ್ಞೂ ತತ್ತೀನಿ ರಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೃಷಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕಮಲಾ ವೈ ಕೂಡಿಗಿ, ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರು ಕೃಷಿ ವಿಜ್ಞಾನ ಕೇಂದ್ರ ವಿಸಿ ಫಾರಂ ಮಂಡ್ಯ. ಮಂಡ್ಯ ಜಿಲ್ಲೆಯ ರೈತ ಬಾಂಧವರ ಮಾಹಿತಿಗಾಗಿ, ರೈತ ಬಾಂಧವರೇ, ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಿಂದ ಕೃಷಿ ಮೇಳ 2025-26 ಸಾಲಿಗೆ ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ರೈತ ಮಹಿಳೆ ಪ್ರಶಸ್ತಿ ಹಾಗೂ ತಾಲೂಕು ಮಟ್ಟದ ಯುವ ರೈತ ರೈತ ಮಹಿಳೆ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ತಾಲೂಕು ಮಟ್ಟದ ಪ್ರಶಸ್ತಿಗೆ 35 ವರ್ಷ ಒಳಪಟ್ಟ ರೈತ ರೈತ ಮಹಿಳೆಯರು ಅರ್ಜಿ ಸಲ್ಲಿಸಬಹುದಾಗಿದೆ. ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ರೈತ ಮಹಿಳೆ ಪ್ರಶಸ್ತಿಗೆ ಯಾವುದೇ ವಯಸ್ಸಿನ ಮಿತಿ ಇರುವುದಿಲ್ಲ. 2025 ನವೆಂಬರ್ನಲ್ಲಿ ವಿಸಿಫಾರ್ಮ್ ಮಂಡ್ಯದಲ್ಲಿ ನಡೆಯಲಿರುವ ಕೃಷಿ ಮೇಳದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಆಸಕ್ತ ಮಂಡ್ಯ ಜಿಲ್ಲೆಯ ರೈತ ರೈತ ಮಹಿಳೆಯರು ನಿಗದಿತ ಅರ್ಜಿ ನಮೂನೆಯಲ್ಲಿ ವಿವರಗಳನ್ನು ಸಲ್ಲಿಸಬಹುದಾಗಿದೆ. ಅರ್ಜಿ ನಮೂನೆಯನ್ನು ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ರೇಷ್ಮೆ, ಮೀನುಗಾರಿಕೆ ಮತ್ತು ಅರಣ್ಯ ಇಲಾಖೆಗಳ ಜಿಲ್ಲಾ ಹಾಗೂ ತಾಲೂಕು ಕಚೇರಿಗಳಲ್ಲಿ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ವಿಸಿ ಫಾರ್ಮ್ ಮಂಡ್ಯ ಇಲ್ಲಿ ಅರ್ಜಿಗಳನ್ನು ಪಡೆಯಬಹುದು. ಭರ್ತಿ ಮಾಡಿದ ಅರ್ಜಿಗಳನ್ನು ಜಿಲ್ಲಾ ಹಾಗೂ ತಾಲೂಕು ಕೃಷಿ ಸಂಬಂಧಿತ ಇಲಾಖೆಯ ಅಧಿಕಾರಿಗಳ ಶಿಫಾರಸ್ಸಿನೊಂದಿಗೆ ಕೃಷಿ ವಿಜ್ಞಾನ ಕೇಂದ್ರ ವಿಸಿ ಫಾರ್ಮ್ ಮಂಡ್ಯ ಇಲ್ಲಿಗೆ ಆಗಸ್ಟ್ 15 ತಲುಪಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9449864250 ಮತ್ತು 08232277456 ಸಂಪರ್ಕಿಸಬಹುದಾಗಿದೆ. ಧನ್ಯವಾದಗಳು. ಮೈಸೂರಿನ ಇಲವಾಲದ ಬಳಿಯಿರುವ ಯಲಚನಹಳ್ಳಿ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಇದೇ ತಿಂಗಳ 23 ತಾರೀಖು ಬುಧವಾರ ಬೆಳಗ್ಗೆ 10:30 ಶುಂಠಿ ಕೃಷಿಯಲ್ಲಿ ವೈಜ್ಞಾನಿಕ ಪದ್ಧತಿಗಳನ್ನು ಕುರಿತ ತರಬೇತಿ ಕಾರ್ಯಕ್ರಮವನ್ನು ರೈತರಿಗೆ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಗುಣಮಟ್ಟದ ಉತ್ಪಾದನೆ, ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಎದುರಿಸುವ ಹಲವಾರು ಸಮಸ್ಯೆ ಹಾಗೂ ಅದರ ಪರಿಹಾರವನ್ನು ಕುರಿತು ನುರಿತ ವಿಜ್ಞಾನಿಗಳು ಹಾಗೂ ಅನುಭವಿ ಕೃಷಿಕರು ಮಾಹಿತಿಯನ್ನು ನೀಡಲಿದ್ದಾರೆ. ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಮತ್ತು ಇತರೆ ಜಿಲ್ಲೆಗಳಿಗೆ ಸೇರಿದ ಆಸಕ್ತ ರೈತರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪೂರ್ವ ನೋಂದಣಿ ಮಾಡಿಸಬಹುದಾಗಿದೆ. ಮೊದಲು ಬಂದವರಿಗೆ ಆದ್ಯತೆ ನೀಡಲಾಗುವುದು. ನೋಂದಣಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 8147952926, ಮತ್ತೊಂದು 9341997. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 8147952926, ಮತ್ತೊಂದು ಸಂಖ್ಯೆ 9341997. ಇದೇ ತಿಂಗಳ 23ನೇ ತಾರೀಖು ಬುಧವಾರ ಬೆಳಿಗ್ಗೆ 10:30 ಶುಂಠಿ ಕೃಷಿಯಲ್ಲಿ ವೈಜ್ಞಾನಿಕ ಪದ್ಧತಿಗಳನ್ನು ಕುರಿತ ತರಬೇತಿ ಕಾರ್ಯಕ್ರಮವನ್ನು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ರೈತರಿಗಾಗಿ ಏರ್ಪಾಡು ಮಾಡಲಾಗಿದೆ. ಆಸಕ್ತರು ಇದರ ಲಾಭವನ್ನು ಪಡೆದುಕೊಳ್ಳಬಹುದು ಎಂದು ಯಲಚನಹಳ್ಳಿಯ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿಗೆ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ರೈತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಪ್ರಥಮ ಸ್ಥಾನಕ್ಕೆ 125,000 ರೂಪಾಯಿ, ದ್ವಿತೀಯ ಸ್ಥಾನಕ್ಕೆ 1,00,000 ರೂಪಾಯಿ ಮತ್ತು ತೃತೀಯ ಸ್ಥಾನಕ್ಕೆ 75,000 ರೂಪಾಯಿಗಳನ್ನು ನೀಡಲಾಗುವುದು. ಉಳಿದಂತೆ ಕೃಷಿ ಪಂಡಿತ ಉದಯೋನ್ಮುಖ ಎಂದು ರಾಜ್ಯದ 10 ರೈತರಿಗೆ ತಲಾ 50,000 ರೂಪಾಯಿಗಳನ್ನು ಆಯ್ಕೆ ಸಮಿತಿಯ ತೀರ್ಮಾನದಂತೆ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರಗಳನ್ನು ನೀಡಲಾಗುತ್ತದೆ. ಕೆ ಅಂಡ್ ಕಿಸಾನ್ ಪೋರ್ಟಲ್ ಇದರ ಅಡಿಯಲ್ಲಿ ಆರ್ಎಸ್ಕೆ ಲಾಗಿನ್ ಮೂಲಕ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ನಾಗರಿಕ ಸೇವಾ ಕೇಂದ್ರ ಅಥವಾ ಸ್ವತಃ ಆಸಕ್ತ ರೈತ ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಅಗತ್ಯ ದಾಖಲೆಗಳೊಂದಿಗೆ ರೈತರ ಎಫ್ಐಡಿ ಅಥವಾ ಫ್ರೂಟ್ಸ್ ಐಡೆಂಟಿಫಿಕೇಶನ್ ಅನ್ನು ಬಳಸಿಕೊಂಡು ಆನ್ಲೈನ್ ಮೂಲಕ ಆಸಕ್ತಿಯುಳ್ಳ ಪ್ರಗತಿಪರ ರೈತರು ಹಾಗೂ ರೈತ ಮಹಿಳೆಯರು ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ 30/2025 ಎಂದು ಮೈಸೂರು ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ, ಕೃಷಿ ದರ್ಪಣ, ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜುಲೈ 22 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ವನ ಮಹೋತ್ಸವ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಹೆಡಿಯಾಲ ಅರಣ್ಯ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೆ ಪರಮೇಶ. ಜುಲೈ 23 ಮಂಗಳವಾರ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ಪರಿಪಾಕಣೆ ಹಾಗೂ ಕಪ್ಪು ಪೆಟ್ಟಿಗೆ ಮಹತ್ವವನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ MS ರಂಜಿನಿ ಅವರೊಂದಿಗೆ ಸಂದರ್ಶನ. ಈ ರೇಷ್ಮೆ ಕೃಷಿ ಅನ್ನೋದೇನಿದೆ ಅದರ ಯಶಸ್ಸು ನಾವು ನೋಡಬೇಕು ಅನ್ನೋದಾದರೆ ಇದರಲ್ಲಿ ಹಲವಾರು ತಂತ್ರಜ್ಞಾನಗಳು ಜೋಡಣೆಯಾಗಿದೆ. ನಾವು ನೋಡೋದಾದರೆ ಮೊದಲನೇದಾಗಿ ಅದು ಮಣ್ಣಿನ ಫಲವತ್ತತೆ ಆಗ್ಬೋದು, ಅದರ ಆರೋಗ್ಯ ಆಗ್ಬೋದು. ಅದೇ ರೀತಿ ನಮ್ಮ ಮಲ್ಬರಿ ಗಾರ್ಡನ್ ಏನು ಹೇಳ್ತೀವಿ ತೋಟದ ನಿರ್ವಹಣೆ ಆಗ್ಬೋದು, ಇಲ್ಲ ಅಂತಂದರೆ ಸೋಂಕು ನಿವಾರಣೆ ಹೇಗೆ ಮಾಡೋದು ಅನ್ನೋದ್ರ ಮೇಲೆ ನಿರ್ಭಿತವಾಗಿರುತ್ತೆ. ಅದ್ರ ಜೊತೆ ನಮಗೆ ರೇಷ್ಮೆ ಹುಳು ಪಾಲನೆ ಹೇಗೆ ಮಾಡಬೇಕು, ಜೊತೆಗೆ ಅದ್ರ ಬಗ್ಗೆ ನಮಗೆ ಜ್ಞಾನ ಕೂಡ ಅಥವಾ ಅರಿವು ಕೂಡ ಇರಬೇಕಾಗತ್ತೆ. 24ನೇ ತಾರೀಖು ಬುಧವಾರ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ರಾಗಿ ಮತ್ತು ಸಿರಿಧಾನ್ಯಗಳ ಸುಧಾರಿತ ತಳಿಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ನಂದಿನಿ ಅವರೊಂದಿಗೆ ಮಾತುಕತೆ. ರಾಗಿಯಲ್ಲಿ 7.3 ಗ್ರಾಂ ಪ್ರೋಟೀನ್ ಇದ್ದು ನಾರಿನಾಂಶ 3.6 ಗ್ರಾಂ ಇದೆ, ಖನಿಜಾಂಶ 2.7 ಗ್ರಾಮು, ಕಬ್ಬಿಣ 3.9 ಮಿಲಿಗ್ರಾಂ. ಹಾಗೆ ಸಾಮೆಯಲ್ಲಿ 10.6 ಗ್ರಾಮಷ್ಟು ಪ್ರೋಟೀನು, 1.3 ಗ್ರಾಮಷ್ಟು ನಾರಿನಂಶ, 2.3 ಗ್ರಾಮಷ್ಟು ಖನಿಜಾಂಶ ಮತ್ತು 16.9 ಮಿಲಿಗ್ರಾಮಷ್ಟು ಕಬ್ಬಿಣ ಇದೆ. ಸೊ ಸಾಮೆಯಲ್ಲಿ ಎಲ್ಲ ಸಿರಿಧಾನ್ಯಗಳು, ರಾಗಿನೂ ಸೇರಿಸ್ಕೊಂಡ್ರೆ ಎಲ್ಲ ಸಿರಿಧಾನ್ಯಗಳಿಗಿಂತ ಸಾಮೆಯಲ್ಲಿ 16.9 ಮಿಲಿಗ್ರಾಮಷ್ಟು ಕಬ್ಬಿಣ ಇದರಲ್ಲೇ ಜಾಸ್ತಿ ಇರ್ತಕ್ಕದ್ದು. ಜುಲೈ 25 ಗುರುವಾರ ನಮ್ ಕಂಪನಿ ರೈತ ಉತ್ಪಾದಕ ಸಂಸ್ಥೆಗಳ ಸಬಲೀಕರಣವನ್ನು ಕುರಿತ ಬಾನುಲಿ ಸರಣಿಯಲ್ಲಿ ಸುಸ್ಥಿರ ಕಬ್ಬು ಬೆಳೆ ಹಾಗೂ ಆರೋಗ್ಯಕರ ಬೆಲ್ಲ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ಬೆಲ್ಲ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಕೆಎನ್ ಮಹದೇವು ಹಾಗೂ ನಿರ್ದೇಶಕರಾದ ಕೃಷ್ಣಪ್ಪ. ರೈತರುಗಳಿಗೆ ತಾವು ಬೆಳೆದಂತ ಒಂದು ವಸ್ತುನ ಯಾವ ರೀತಿ ಮಾರಾಟ ಮಾಡಬೇಕು ಅನ್ನುವಂಥದ್ದು ಸಮಸ್ಯೆಯಾಗಿದೆ. ಆದರೂ ಕೂಡ ಈಗ ನಮ್ಮ ಕಂಪ್ನಿಯಿಂದ ನಾವೆಲ್ಲನೂ ಅದನ್ನೆಲ್ಲ ಇವಾಗಲೇ ಪೂರ್ವಕವಾಗಿ ಮಾಡುವಂಥ ಸ್ಥಿತಿಗೆ ಬಂದಿಲ್ಲ. ಆದರೆ ಏನೋ ಒಂದು ಮಾರ್ಗದರ್ಶನ ನಮ್ಮ ಕಂಪ್ನಿಯಿಂದ ರೈತರಿಗೆ ದೊರೀತಾ ಇದೆ. ಸರ್ಕಾರದ ಉದ್ದೇಶ ರೈತರು ತಾವು ಬೆಳೆದಂಥ ಒಂದು ಯಾವುದೇ ಒಂದು ತರಕಾರಿ ಆಗ್ಬೋದು, ಏನು ಬೆಲ್ಲ ಆಗ್ಬೋದು, ಇದನ್ನು ಮಾರಾಟ ಮಾಡಬೇಕಾದ್ರೆ ಈ ಕಂಪ್ನಿ ಮೂಲಕನೇ ಏನೋ ಒಂದು ಇದು ಮಾಡಬೇಕು ಅಂದ್ಬಿಟ್ಟು ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದನೇ ಈ ಕಂಪ್ನಿನ ನಾವು ಮಾಡಿರೋದು. 26ನೇ ತಾರೀಕು ಶುಕ್ರವಾರ ತರಕಾರಿ ಬೇಸಾಯವನ್ನು ಕುರಿತು ಮೈಸೂರು ತಾಲೂಕು ಕಸಬಾ ಹೋಬಳಿ ದುದ್ದಗೆರೆಯ ಕೃಷಿಕ ನಾಗರಾಜ್ ಅವರೊಂದಿಗೆ ಸಂದರ್ಶನ. 6 ಅಡಿಗೆ 6 ಅಡಿ ಬಾಳೆ ಅಲ್ಲ, 6 ಅಡಿಗೆ 6 ಅಡಿಗೆ ಮೊದಲೇ ಟೊಮೊಟೊ ಹಿಂಗೆ ಮಾಡಿದಾಗ ಸಹ ಅದು ಟೊಮೊಟೊ ಖಾಲಿ ಆಯಿತು. ಬಾಳ ಗಿಡ ಒಂದು ಅವಾಗ ತುಂಬ ರೈಟು ಸ್ವಲ್ಪ 20 ರೂಪಾಯಿ, ಅದೇ ಎಷ್ಟು ಸಹ 20-22 ಅವತ್ತಿನಿಂದಲೇ 1 ಲಕ್ಷ ರೂಪಾಯಿ ಸಿಕ್ಕಿತ್ತು ಸರ್. ಅದು ಟೊಮೊಟೊ ಆದಿ ಉಳಿದ ಮೇಲೆ ಈ ನವಿಲುಕೋಸು ಬಂದಿತ್ತು. ಆವಾಗ ನಮ್ಮ ತಮ್ಮ ನಾವೆಲ್ಲ ಒಟ್ಟಿಗೆ ಇದ್ದು ತಮ್ಮ ಯಾಕೋ ಸ್ವಲ್ಪ ಇದಾಗಿ ಡಿವೈಡ್ ಆಗಿ ಬೇರೆ ಹೋಯ್ತೀನಿ ಅಂದ. ಈ ಮತ್ತು ಕಬ್ಬು ಹತ್ತಿರಕ್ಕೆ ಬಂದು ಕಟ 7 ಲಕ್ಷ ರೂಪಾಯಿ ಕಬ್ಬು ಆಗಿತ್ತು. ಅದರಲ್ಲಿ ಖರ್ಚು ಈ ಬಾಳೆಲಿ ಎಲ್ಲ ಕಳೆದು 70-80 ಸಾವಿರ ಅವನಿಗೆ ಭಾಗ ಕೊಟ್ಟು. 27ರಂದು ಶನಿವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಂಜನಗೂಡು ತಾಲೂಕು ಹುಲ್ಲಹಳ್ಳಿ ಹೋಬಳಿ ದುಗ್ಗಹಳ್ಳಿಯ ಕೃಷಿಕ ದಂಪತಿ ಡಿವಿ ಮಹದೇವಪ್ಪ ಮತ್ತು ಅಕ್ಕಮಣ್ಣಿ. ಇಲ್ಲ ಸರ್, ನನಗೆ ಹೈನುಗಾರಿಕೆಯಲ್ಲಿ ತುಂಬ ಇಷ್ಟ, ಹಸುಗಳು ಇದೆಲ್ಲ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಇದೆ. ಬರೀ ತೋಟಗಾರಿಕೆ ನಾವು ಕೋಳಿ ಕಡೆಗೂ ಹೋದ್ರಿ, ಕೋಳಿ ಕೆಲಸ ಏನು ಜಾಸ್ತಿ ನಾವು ಮಾಡೋಕ್ಕೆ ಹೋಗಲ್ಲ. ಕೋಳಿ ಕಡೆಗೂ ಹೋಯ್ತೀನಿ, ಸ್ವಲ್ಪ ಯಾರು ಹೆಲ್ಪಿಂಗ್ ಇಲ್ಲದಾಗ ಹೆಲ್ಪ್ ಮಾಡೋಕೆ ಹೋಯ್ತೀನಿ, ಆದರೆ ಜಾಸ್ತಿ ಹೋಗಲ್ಲ. ಅಂದ್ರೆ ನಂಗೆ ಮನೆ ಕೆಲಸ, ಹಸುಗಳ ಕೆಲಸ, ಪಾಪ ನೋಡ್ಕೊಳ್ಳೋದು ಇದೆಲ್ಲ ಈಗ ಫುಲ್ ಜಾಸ್ತಿ ಕೆಲಸ ಅದ. ಅದರಿಂದ ಕೋಳಿ ಕಡೆ ಜಾಸ್ತಿ ಗಮನ ಕೊಡಲ್ಲ ಸರ್. ನಿಮಗೆ ಕೆಲಸ ಮಾಡೋದೇ ಖುಷಿ ಅಂತ ಹೇಳಿದ್ರಲ್ಲ ಆಗ ಅಲ್ವಾ, ನಮ್ಮ ಸುಮ್ಮನೆ ಕೂತ್ಕೊಳ್ಳೋಕೆ ಇಷ್ಟಪಡಲ್ಲ ನಾನು. ಸದಾ ಕೆಲಸ ಮಾಡ್ತಿರ್ಬೇಕು, ಬೇರೆಯವ್ರ ಜೊತೆ ನಾವು ಬೇರೆ ಮಾತುಗಳಾಡ್ಕೊಂಡು ಕಾಲ ಕಳಿಬೇಕು, ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಜುಲೈ 28 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಯಾರ ಮೇಲೂ ನಾವು ಅವಲಂಬಿತವಾಗಬೇಕಾಗಿಲ್ಲ, ಪಂಚಾಯತಿ ಮುಂದೋಗಿ ನೀರು ಕೊಡಿ ಅಂತ ಕೇಳಬೇಕಾಗೂ ಇಲ್ಲ. ಈಗ ಅದೇನೋ ಮಳೆ ನೀರು ಕೊಯ್ಲು ಅಂತ ಮಾಡ್ತಾರಲ್ಲ ಅಣ್ಣ, ಅದು ಹಂಗೆ ಇರ್ತದ ಮೂಕಣವ. ಈಗ ಇವನು ಹೇಳಿದ್ನಲ್ಲ, ಮೊನ್ನೆ ಒಂದು ಜಮೀನ್ ತಾವಕ್ಕೆ ಹೋಗಿದ್ದೆ, ಅವ್ರು ಏನ್ ಮಾಡೋರೇ ಗೊತ್ತಾ, ಬುಧುವಂತರು 4 ಗಿಡದ ಮಧ್ಯಕ್ಕೆ ಒಂದ್ ಪ್ಲಾಸ್ಟಿಕ್ ಶೀಟ ಕಟ್ಬಿಟ್ಟವ್ರೆ, ಅದು ಹಂಗೆ ಸುರ್ಕ ಬಂದು ಮುಂದ್ಕ ಒಂದ್ ದೊಡ್ಡದೊಂದು ಪಾತ್ರೆ ಮಡಗ್ಬಿಟ್ಟವ್ರೆ, ಆ ಪಾತ್ರೆಗೆ ಒಂದ್ ಬಿಳಿ ಬಟ್ಟೆ ಕಟ್ಬಿಟ್ಟು ಆ ಮಳೆ ನೀರ್ ಹಂಗೆ ಸಂಗ್ರಹಣೆ ಮಾಡ್ತಾವ್ರೆ. ಫಿಲ್ಟರ್ ಹಾಕಪ್ಪ, ಅದನ್ನ ಸಿಟಿಲಿ ಹೋಗಿ ತಗೊಳ್ಳೋದು ಅಂತೆಲ್ಲ ಹೇಳ್ದ. ಅಲ್ಲ, ಅದನ್ನೇ ತಕಬಂದು ಅವ್ರ ಮನೆಯಲ್ಲಿ ಕಾಯಿಸ್ಬಿಟ್ಟು ಕುಡಿತಾರೆ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಅಕಾಲಿಕ ಮಳೆಗೆ ಮಿಂಚು ಗುಡುಗು ಬಿರುಗಾಳಿಗೆ ಚಿಂತೆ ಬಿಟ್ಟು ಬಿಡಿ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಪ್ರಕೃತಿಯ ವಿಕೋಪಕ್ಕೆ ದುರ್ಘಟನೆ ಯಾವಿದ್ರು ಇದರ ಚಿಂತೆಯನ್ನು ಬಿಟ್ಟು ಬಿಡಿ ನೀವು. ಬೆಳೆಗೆ ವಿಮೆ ಮಾಡಿರಿ ತಕ್ಷಣ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೇ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇಲ್ಲಿಯವರೆಗೆ 23 ಕೋಟಿಗೂ ಅಧಿಕ ರೈತ ಪ್ರಸ್ತಾವನೆಗಳಿಗೆ ಬೆಳೆ ವಿಮಾ ಪರಿಹಾರ ಮೊತ್ತ ದೊರೆತಿದೆ. ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ. ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ. ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ. ರೈತರ ಬೆಳವಣಿಗೆಗೆ ಹೊಸ ಹಾದಿ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ರವರ ಕಿಸಾನ್ ಸಾಗರ್ ರತ್ನ. ಇದು ಜಲಸಸ್ಯ ಕಡಲಕಳೆಯಿಂದ ಪಡೆದ ವಿಶಿಷ್ಟ ಮಿಶ್ರಣ, ನಿಮ್ಮ ಬೆಳೆಗಳಿಗೆ 100% ನೈಸರ್ಗಿಕ ಶಕ್ತಿಯನ್ನು ನೀಡುತ್ತದೆ. ಕಿಸಾನ್ ಸಾಗರ್ ರತ್ನದಿಂದ ಬೆಳೆ ಬೆಳವಣಿಗೆ ವೇಗವಾಗಿ ಮತ್ತು ಆರೋಗ್ಯಕರವಾಗುತ್ತದೆ. ನಿಮ್ಮ ಬೆಳೆಗಳು ಹೆಚ್ಚಿನ ಇಳುವರಿ ಮತ್ತು ಉತ್ತಮ ಗುಣಮಟ್ಟವನ್ನು ಹೊಂದುತ್ತದೆ. ಮಣ್ಣಿನ ಫಲವತ್ತತೆ ಮತ್ತು ಸಸ್ಯ ಬೆಳವಣಿಗೆಗೆ ಪ್ರಮುಖ ಪೋಷಕಾಂಶಗಳನ್ನು ಪಡೆಯುವುದಕ್ಕಾಗಿ ಸಹಾಯ ಮಾಡುತ್ತದೆ. ಸುಧಾರಿತ ಉತ್ಪಾದಕತೆಯಿಂದ ಪ್ರಯೋಜನ ಪಡೆಯುವುದಲ್ಲದೆ ಮಣ್ಣನ್ನು ಪುನರುಜ್ಜೀವನಗೊಳಿಸುತ್ತದೆ. ಬೀಜವನ್ನು ಬಿತ್ತಿ 10 ದಿನಗಳ ನಂತರ ಪ್ರತಿ ಎಕರೆಗೆ 8-10 ಕಿಲೋಗ್ರಾಂ ಪ್ರತಿ ಎಕರೆಗೆ ಹಾಕಬೇಕು. ನಿಮ್ಮ ಬೆಳೆಗಳ ಬಲಕ್ಕೆ ವಿಶ್ವಾಸಾರ್ಹ ಮಿತ್ರ ಎನ್ಎಫ್ಎಲ್ ರವರ.